ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬುಟ್ಟಿಡ್ಲ ಒಂದೊಳ್ಳೆ ಬೈಗೊಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ ತಡ ಮಾಡದೆ ಸಣ್ಣ ಮುತ್ತಿಡ್ಲ ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ ಚಿಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ ಒಂದೊಳ್ಳೆ ಬೈಗುಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಹಾಡಿನ ಪೊಲೀಸ್ವರವಾಗುವೆನು ಹಾಡಿ ನೋಡಿನ್ನನು ಸ್ಮೈಲ್ ಆದ್ರೂ ಬರಲಿ ನಾಚಿಕೆಯ ನೆಪದಲ್ಲಿ ಓಡದಿರು ನನ್ನಿಂದ ನೀ ನುಡಿದ ಸಂಪಿಗೆಯ ಸ್ಮೆಲ್ ಆದ್ರೂ ಸಿಗಲಿ ಕೆನ್ನೆಯಲ್ಲಿ ಕೆಂಪಾಗಿ ಉಳಿದಿರಲ ಬೆನ್ನಿನಲ್ಲಿ ಬೆವರಾಗಿ ನಾನಿರ್ಲ ಇದು ಯಾವುದು ಹೇಳ್ದೇನೆ ಮುಚ್ಚಿಲ್ಲ ಚಿಂದುಟಿಯ ಪಕ್ಕದಲ್ಲಿ ಯೋಚಿಸುವೆ ಯಾತಕ್ಕೆ ನಾನಾದೆ ಎದೆಯೊಳಗೆ ಕುರ್ಚಿಯನ್ನು ಕೆತ್ತುವ ಬಡಗಿ ಇಬ್ಬನಿಯು ಸುಡುತ್ತಿಹುದು ತಂಗಾಳಿ ನಗುತ್ತಿಹುದು ಇನ್ನಿಷ್ಟು ಚಳಿಗಾಲ ಕಾಯುವುದು ಹುಡುಗಿ ಸ್ವಪ್ನಕ್ಕೆ ಬೆಡ್ಶೀಟ್ ಹೊಚ್ಚಿರ್ಲ ಚಂದ್ರಂಗೆ ಮೊಂಬತ್ತು ಕೊಟ್ಟಿರಲ ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ ಬಿಗಿದಿಟ್ಟ ತಂಬೂರಿ ಂತಾಗಿರುವೆ ತುಂಡು ಮಾಡೆನ್ನನು ಸೌಂದಾದ್ರೂ ಬರಲಿ ನಿನ್ನ ತಲೆ ದಿಂಬಿನ ಚಿತ್ತಾರವಾಗಿರುವೆ ನಿನ್ನ ಕಣವರಿಗೆಯಲ್ಲಿ ಒಂದಾದ್ರೂ ಸಿಗಲಿ ಸಿಗದಂಥ ಕೊನೆ ಸಾಲು ಬಿಟ್ಟಿರಲ ಯಾವುದಕ್ಕೂ ಕೊನೆಗೊಂದು ದಾಟಿಲ್ಲ ಇದು ಯಾರ್ದು ಹೇಳ್ದೇನೆ ಮುಚ್ಚಿಲ್ಲ ಚಿಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ ಒಂದೊಳ್ಳೆ ಬೈಗುಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ